ಎತ್ತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕುನಾಲ್ ಗಂಜವಾಲ, ಪ್ರಿಯಾ ಹಾಗೂ ಹೇಮಂತ್ ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಮನೋ ಮೂರ್ತಿ ಅವರ ಸಂಗೀತ, ಚಿತ್ರ ಮುಂಗಾರು ಮಳೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಅಡ್ಡ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಗೌಶಾಲ್. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಲು ಮಳ್ಳೀವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಲು ಮಳ್ಳೀವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಲು ಮಳ್ಳೀವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಕಿಳ್ಳಿ ನನಗೆ ನಾನೀಗ ಹೊಸಬನ, ಅವಳ ಕಣ್ಣಲ್ಲಿ ಇರುವ ಮಿಂಚಲ್ಲಿ ನನ್ನ ನಾನು ನೋಡುವೆ ಪ್ರತಿದಿನ. ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬಲು ಮಳ್ಳೀವಳು. ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಇವನು ನಂಗೂ ಇಷ್ಟ, ಇವನು ನನ್ನ ಮುಂದೆ ಬಂದು ನಿಲ್ಲೋ ಧೈರ್ಯ ಇಲ್ಲದವನು. ಸತೀಶ್ ಪಾಟ್ಲ ದೀಪಕ್ ಜೊತೆ ಧ್ವನಿ ನೀಡಿ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಅನೂಪ್ ಭಂಡಾರಿ. ಚಿತ್ರ ರಂಗಿ ತರಂಗ. ಚಲುವೆ ನಿನ್ನ ಪಾದದಲ್ಲಿ ಧೂಳದಲ್ಲಿ ಕಚಗುಳಿನ ಇಡುವೆ ಇಡುವೆ ಸಂಗೀತವಿದೆ. ಗಾಯಕ ಸೋನು ನಿಗಮ್. ಚಿತ್ರ ಗೆಳೆಯ. ಸಾಕಾಗಿದೆ ನೀನಿಲ್ಲದೆ ಈ ಸತ್ಯ ಸಾಕಾಗಿದೆ ಆಗಿದೆ ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ ಈ ಸಂಜೆ ಯಾಕಾಗಿದೆ ಆಗಿದೆ ಕಸೆಯಾಗಿದೆ. ಈ ಸಂಜೆ ಯಾಕಾಗಿದೆ ನಿಲ್ಲದೆ, ಈ ಸಂಜೆ ಯಾಕಾಗಿದೆ. ಈ ಕಣ್ಣಲ್ಲಿ ಕಸವಾಗಿದೆ, ಅದನ್ನೋದುವ ಉಸಿರಿಲ್ಲದೆ ಕಳ ತಿಂಗಳು ಅಸುನೀಗಿದೆ. ಆಕಾಶದಿ ಕಲೆಯಾಗಿದೆ ಈ ಸಂಜೆಯ ಕೊಲೆಯಾಗಿದೆ. ಈ ಗಾಯ ಹಸಿಯಾಗಿ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ, ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ. ಬಿಸಿಯಾಗಿದೆ ಓ, ಈ ಮೌನ ಬಿಸಿಯಾಗಿದೆ. ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ. ಗೀತೆಯನ್ನು ರಚಿಸಿದ್ದಾರೆ ಕೆ ಕಲ್ಯಾಣ್, ಸ್ವರಕಲ್ಪನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಗಾಯಕ ರಾಜೇಶ್, ಚಿತ್ರ ಯಜಮಾನ. ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾನ ಬೆಚ್ಚಿಕೊಡುವೆ. ಈ ಭೂಮಿರುವರೆಗೂ ನ ಪ್ರೇಮಿಯಾಗಿರುವೆ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಸವೆಯ ಬೇಡ ಸವೆಯುವೆನ, ಮೇಳದ ಬೆಳಕೆ ಆದರೂ ನೀ ಕರಗ ಬೇಡ ಕರಗುವೆನ. ಹೂದೋಟವೇ ಆದರೆ ನೀನು ಹೂಗಳ ಬದಲು ಉದುರುವೆನ. ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ತಂಗಾಳಿ ನೀ ಹೇಳೆ ತಂಗಾಳಿ